ಅಂದರೆ ಸ್ವಲ್ಪ ನಮಗೆ ರಿಪೀಟೆಡ್ ಫಾರ್ಮರ್ಸರೇ ಯಾವತ್ತೂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂಥ ರೈತರು ನಮಗೆ ತಮ್ಮದು ಅನಿಸಿಕೆಯನ್ನು ನಮ್ಮ ಮುಂದೆ ಹೇಳ್ಕೊತಾರೆ. ಅದ್ರ ಮೂಲಕ ಅಥವಾ ಅವ್ರಿಗೆ ಏನಾದರೂ ಆ ಥರ ಇದ್ದರೆ ಕ್ಷೇತ್ರ ಭೇಟಿ ಕೊಡ್ರಿ ಅಂತಂದ್ರೂ ನಾವು ಹೋಗೋಕ್ಕೆ ಇಂಟ್ರೆಸ್ಟ್ ಇರ್ತೀವಿ, ಹೋಗ್ತೀವಿ. ಆ ಥರ ಏನಿಲ್ಲ. ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಇದು ಹೇಳಬೇಕಂದ್ರೆ. ಯಾಕಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 2012 ಮಣ್ಣು ಮತ್ತು ನೀರು ಪರೀಕ್ಷಾ ವಿಭಾಗ ಸ್ಟಾರ್ಟ್ ಆಯಿತು. ಅವಾಗಿಂದ ಹಿಡಿದು ಇವತ್ತಿನ ತನಕ ರೈತರದ ಸಂಖ್ಯೆ ಹೆಚ್ಚಾಗಿದೆ, ಕಡಿಮೆ ಇಲ್ಲ. ಇದು ಒಂದು ನನಗೆ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ. ಯಾಕಂದರೆ ಯಾವುದೇ ಒಂದು ಯೂನಿಟು ಮುಂದುವರಿಬೇಕಂದ್ರೆ ಅದಕ್ಕೆ ರೈತರ ಬೆಂಬಲವೂ ಇರಬೇಕು. ಇದು ಒಂದು ಡಿಪಾರ್ಟ್ಮೆಂಟ್ ಇರುವುದೇ ರೈತರಿಗೋಸ್ಕರ. ಮತ್ತು ಇಲ್ಲಿ ಸಾಕಷ್ಟು ರೈತರು ಪ್ರತಿ ವರ್ಷ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ನಾವು ಹೆಚ್ಚು ಕಾಳಜಿನಿಂದ ಅವರಿಗೆ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆಯನ್ನು ಪರೀಕ್ಷಿಸಿ ಕೊಡ್ತೀವಿ. ಇದರಿಂದ ಅವರಿಗೆ ನಮ್ಮ ಮೇಲೆ ವಿಶ್ವಾಸನೂ ಹೆಚ್ಚಾಗ್ತಾ ಇದೆ. ಮತ್ತು ನಾವು ರೈತರಿಗೆ ತುಂಬ ವೈಜ್ಞಾನಿಕವಾಗಿ ಸಂಗ್ರಹಿಸಿದ ವಿಧಾನ ಆಯಿತು. ಮತ್ತು ಪೋಷಕಾಂಶಗಳು ಯಾವ ಥರ ಎಷ್ಟು ಹಾಕಬೇಕು, ಮತ್ತು ಸಾವಯವ ಗೊಬ್ಬರದ್ದು ಇಂಪಾರ್ಟೆನ್ಸ್, ರಾಸಾಯನಿಕ ಕಡಿಮೆ ಯೂಸ್ ಮಾಡಿರಿ ಅಂತ ಈ ಥರ ಇದು ಮಾಡೋದ್ರಿಂದ ರೈತರ ಬಾಂಧವರಿಗೆ ತುಂಬ ಅನುಕೂಲತೆ ಇದೆ. ಮತ್ತು ಇದು ನಮ್ಮ ರಾಯಚೂರು ಯೂನಿವರ್ಸಿಟಿನಲ್ಲೂ ತುಂಬ ಹೆಸರು ಗಳಿಸಿದೆ. ಮತ್ತು ಇಲ್ಲಿನಷ್ಟು ಹೆಚ್ಚು ರೈತರ ಸಂಖ್ಯೆ ಬೇರೆ ಯಾವ ಕ್ಷೇತ್ರಕ್ಕಿಲ್ಲ. ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬರುವಂಥ ರೈತರು ತುಂಬ ಹೆಚ್ಚು ಸಂಖ್ಯೆನಲ್ಲಿದ್ದಾರೆ ಬೇರೆ ಕ್ಷೇತ್ರ ನೋಡಿದರೆ. ಮತ್ತು ನಿಯಂತ್ರಣಗಳು ಸಜೆಷನ್ಗಳು ಕೊಟ್ಟಿದ ನಂತರ ಅವ್ರು ಬಂದು ನಮಗೆ ಇಂಪ್ರೂವ್ ಆಗಿದೆ, ನಾವು ಸುಧಾರಿಸಿದ್ವಿ ಅಂತ ಹೇಳಿದ್ದೇ ನಮಗೆ ಅದು ತುಂಬ ನಮಗೆ ಖುಷಿ. ಅದು ಒಂದು ನಮಗೆ ಇನ್ಸ್ಟಿಟ್ಯೂಟ್ಗೆ ಒಂದು ತುಂಬ ಹೆಮ್ಮೆ. ರೈತರಿಗೆ ಏನೋ ಒಂದು ಅವರು ಕ್ಷೇತ್ರದಲ್ಲಿ ಮುಂದುವರಿಲಿ, ಮತ್ತು ವೈಜ್ಞಾನಿಕವಾಗಿ ಒಂದು ಬೆಳೆ ಅವ್ರು ತಗೊಂಡು ಕಡಿಮೆ ಖರ್ಚಿನಲ್ಲಿ ಅಥವಾ ಇರುವಂಥ ಖರ್ಚಿನಲ್ಲಿ ಒಂದು ಒಳ್ಳೆ ಬೆಳೆ ತಗೊಂಡು ಅವ್ರು ಲಾಭ ಪಡಿತಾ ಇದ್ದಾರೆ ಅಂತ ನಮಗೂ ಒಂದು ಖುಷಿ. ಡಾಕ್ಟರ್ ಫರ್ಜಾನಾ ಮೇಡಮ್ ಅವರು ತಾವು ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರ ಮಣ್ಣು ಮತ್ತು ನೀರು ಪರೀಕ್ಷೆಯ ಘಟಕಗಳಿಂದ ಅವರ ಭೂಮಿಯ ಫಲವತ್ತತೆ ಮತ್ತು ಅವರ ನೀರಿನ ಗುಣಧರ್ಮಗಳನ್ನು ತಿಳಿಸೋದ್ರ ಜೊತೆಗೆ ನೀರಿನ ಸಮರ್ಪಕ ನಿರ್ವಹಣೆಯಲ್ಲಿ ಹೇಗೆ ಅವರ ಕೃಷಿಗೆ ಪೂರಕವಾಗ್ತದೆ ಅನ್ನುವಂಥ ಹಲವಾರು ವಿಷಯಗಳನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸೋಣ ಅನ್ನುವಂಥ ಆಶಯದಿಂದ ಹಲವಾರು ವಿಷಯಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಮಸ್ತೆ ಸರ್. ಥ್ಯಾಂಕ್ ಯು. ಇದುವರೆಗೆ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಮಹತ್ವ ಈ ಕುರಿತು ಡಾಕ್ಟರ್ ಫರ್ಜಾನಾ ಕೊರಬು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳೋಣ ಹವಾಮಾನ ವರದಿ. ತಿಂಗಳ ಅವರೇ ಬೀನ್ಸ್ ದ್ವಿದಳ ಸಸ್ಯ ಕುಟುಂಬದ ಅತಿ ಮುಖ್ಯವಾದ ತರಕಾರಿ ಬೆಳೆ. ನಮಸ್ಕಾರ ರೈತ ಬಾಂಧವರೇ. ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಗೆ ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಇತ್ತೀಚೆಗೆ ಅಂದ್ರೆ ಕಳೆದ ಒಂದು ವಾರದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಪೆಂಗಲ್ ಚಂಡಮಾರುತ ಉಂಟಾಗಿತ್ತು. ಅದರ ಪರಿಣಾಮವಾಗಿ ನಮಗೆ ಜಿಲ್ಲೆಯಾದ್ಯಂತ ಸುಮಾರು ಕಡೆ ಸಾಧಾರಣದಿಂದ ಮಧ್ಯಮದವರೆಗೂ ಮಳೆ ಆಗಿದೆ. ಹಾಗೆ ನೋಡುದಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಒಂದು ಜಿಲ್ಲೆಯಲ್ಲಿ ಮಳೆ ಇರುತ್ತೆ ಅಂತ ತಾವು ಊಹಿಸ್ಕೊಳ್ಳೋದಾದ್ರೆ, ಆದಷ್ಟು ನಮಗೆ ಮುಂದಿನ ವಾರದಲ್ಲಿ ಮಳೆ ಬರುವ ಒಂದು ಸ್ಥಿತಿಗತಿ ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಮೋಡ ಕವಿದ ವಾತಾವರಣವಿರುತ್ತೆ, ಅಲ್ಲಲ್ಲಿ ಮಾತ್ರ ಸ್ವಲ್ಪ ತುಂತುರು ಮಳೆ ಮಾತ್ರ ಆಗ್ಬಹುದು. ಹಾಗೆ ಈ ಒಂದು ತುಂತುರು ಮಳೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಪ್ಪ ಅಂತಂದ್ರೆ, ಆಲ್ರೆಡಿ ಯಾರಿಗೆ ಮಳೆ ಆಗಿದೆ ಓಕೆ, ಮತ್ತೆ ಇನ್ನೂ ಮಳೆ ಆಗದೆ ಇರುವ ರೈತ ಬಾಂಧವರು ಮಳೆ ಬರುತ್ತೆ ಅಂತ ವೇಟ್ ಮಾಡುವುದಕ್ಕಿಂತ ತಾವು ಅವಶ್ಯಕತೆಗೆ ಅನುಸಾರವಾಗಿ ತಮ್ಮ ಬೆಳೆಗಳಿಗೆ ನೀರಿನ ಒಂದು ಮೂಲಗಳಿದ್ರೆ ತಾವು ನೀರು ಕೊಡುವುದು ಉತ್ತಮ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಹಾಗೆ ಈ ಒಂದು ವಾತಾವರಣದಲ್ಲಿ ನಮ್ಗೇನಾಗುತ್ತೆ, ಸಣ್ಣ ಸಣ್ಣ ಕಾಯಿ ಹೂವು ಕೆಲವೊಂದು ಬೆಳೆಗಳಲ್ಲಿ ಉದುರುವ ಒಂದು ಸಾಧ್ಯತೆಗಳಿರ್ತವೆ. ಸೊ ಆದ್ದರಿಂದ ಇದರ ಒಂದು ಹತೋಟಿಗಾಗಿ ನಾವು ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಅದು ಎಷ್ಟಪ್ಪ ಅಂತಂದ್ರೆ 0.25 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಮಾಡಬೇಕು. ಹಾಗೆ ತಂಪಾದ ವಾತಾವರಣದಲ್ಲಿ ಏನಾಗುತ್ತೆ, ತಾವು ಯಾವುದೋ ರಾಶಿ ಮಾಡಿದ ಒಂದು ಬೆಳೆಯನ್ನ ಚೆನ್ನಾಗಿ ಒಣಗಿಸಬೇಕಾಗತ್ತೆ. ಒಣಗಿಸಿ ಆಮೇಲೆ ಶೇಖರಿಸಿಟ್ಟುಕೊಳ್ಳಬೇಕು. ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ, ಹಸಿ ಬಿಸಿ ಇದ್ರೆ ಆ ಒಂದು ಬೆಳೆಗೆ ಸೂಕ್ಷ್ಮಾಣುಜೀವಿಗಳಾಗ್ಲಿ ಕೀಟಗಳ ಒಂದು ಬಾಧೆ ತಗುಲ್ತಾ ಇರುತ್ತೆ. ಸೊ ಆದ್ದರಿಂದ ಇದರ ಒಂದು ಕ್ರಮವನ್ನ ತಾವು ಕೈಗೊಳ್ಬೇಕು. ಇನ್ನು ಎಲ್ಲೆಲ್ಲಿ ಮಳೆ ಬಂದಿಲ್ಲ, ಒಂದು ತೇವಾಂಶದ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಒಂದು ಬೆಳೆಗಳಲ್ಲಿ, ಅಂದ್ರೆ ಮುಖ್ಯವಾಗಿ ನಮಗೆ ಹಿಂಗಾರಿನ ಬೆಳೆಗಳಾದ ಜೋಳ, ಕಡಲೆ, ಸೂರ್ಯಕಾಂತಿ ಇಂಥ ಒಂದು ಬೆಳೆಗಳಲ್ಲಿ ನಾವು ಏನ್ ಮಾಡ್ಬೇಕು, ಮಣ್ಣಿನಲ್ಲಿರುವ ತೇವಾಂಶವನ್ನ ಸಂರಕ್ಷಿಸಿಟ್ಟುಕೊಳ್ಳಲು ಅಂತರ್ ಬೇಸಾಯ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಹಾಗೇನೆ ಕಸದ ಹೊದಿಕೆಯನ್ನ ಸಾಲುಗಳ ಮಧ್ಯೆ ಹಾಕ್ಬೇಕು. ಆಮೇಲೆ ಬೆಳೆಗಳ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಆ ಬೆಳೆಗಳ ಸಂಖ್ಯೆಯನ್ನು ಸ್ವಲ್ಪ ಮಟ್ಟಿಗಾದ್ರೂ ನಾವು ಕಡಿಮೆ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಒಂದು ಮಣ್ಣಿನಲ್ಲಿರುವ ತೇವಾಂಶವನ್ನ ಕಾಪಾಡ್ಕೊಂಡಂಗಾಗತ್ತೆ. ಅಂತರ ಬೇಸಾಯ ಮಾಡುವುದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ರೈತ ಬಾಂಧವರು ಚಾಚು ತಪ್ಪದೆ ಈ ಒಂದು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಮುಂದಿನ ವಾರದಲ್ಲಿ ಸ್ವಲ್ಪ ನಮಗೆ ಮೋಡ ಕವಿದ ವಾತಾವರಣ, ತುಂತುರು ಮಳೆ ಇದ್ದ ಕಾರಣ ಸುಮಾರು ಬೆಳೆಗಳಲ್ಲಿ ರೋಗ ಆಗ್ಲಿ ಮತ್ತು ಕೀಟದ ಬಾಧೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿರುತ್ತೆ. ಯಾವ ಕೀಟ ಮತ್ತು ರೋಗದ ಪ್ರಕಾರ ತಾವು ಸಿಂಪರಣಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ನಾವು ಕಡಲಿಯಲ್ಲಿ ನೋಡೋದಾದ್ರೆ ಒಂದು ಹೂವಾಡುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಂತ ನಾವು ಸಿಂಪರಣೆ ಮಾಡ್ಬೇಕು. ಒಂದು ಪೋಷಕಾಂಶದ ಒಂದು ಕೊರತೆಯನ್ನ ನೀಗಿಸ್ತೈತಿ. ಯಾಕಪ್ಪ ಅಂದ್ರೆ ಮುಖ್ಯವಾಗಿ ಒಂದು ಕಡಿಮೆ ಉಷ್ಣಾಂಶ ಅಂದ್ರೆ ಚಳಿಗಾಲದಲ್ಲಿ ಏನಾಗುತ್ತೆ, ಮಣ್ಣಿನಲ್ಲಿರುವ ಪೋಷಕಾಂಶಗಳು ಬೆಳೆಗಳು ತೆಗೆದುಕೊಳ್ಳುವ ಒಂದು ಸಾಮರ್ಥ್ಯ ಕಡಿಮೆ ಆಗುತ್ತೆ. ಆದ್ದರಿಂದ ಪೋಷಕಾಂಶಗಳ ಅಲಭ್ಯತೆ ಆಗುವುದರಿಂದ ನಾವು ಈ ಒಂದು ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ, ಚಿಕ್ಪಿ ಮ್ಯಾಜಿಕ್. ಇದಿಲ್ಲಪ್ಪ ಅಂತಂದ್ರೆ ನಾವು 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈ ಕಂಟನಾಲ್ ಅಂತ ಸಿಗುತ್ತೆ, ಇದರ ಒಂದು ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕು. ಈ ರೀತಿ ಯೂರಿಯಾ ಸಿಂಪರಣೆ ಆಗಲಿ ಅಥವಾ ಚಿಕ್ಪಿ ಮ್ಯಾಜಿಕ್ ಸಿಂಪರಣೆ ಆಗಲಿ ನಾವು 2 ಸಲ ಸಿಂಪರಣೆ ಮಾಡ್ಬೇಕು 15 ದಿವಸಗಳ ಅಂತರದಲ್ಲಿ. ಹಾಗೆ ಈ ಒಂದು ಕಡಲಿ ಬೆಳೆಯಲ್ಲಿ ನಾವು 35-40 ದಿವಸದ ಒಂದು ಬೆಳೆ ಇತ್ತಂದ್ರೆ ಕುಡಿ ಚೂಟ್ಬೇಕು. ಈ ರೀತಿ ಚೂಟುವುದರಿಂದ ಏನಾಗುತ್ತೆ, ಜಾಸ್ತಿ ಪೊಂಗಲಗಳನ್ನ ಬಂದು ನಮಗೆ ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಭತ್ತದ ಒಂದು ರೈತ ಬಾಂಧವರು ಸುಮಾರು ಕಳೆದ ವಾರದಲ್ಲಿ ಮಳೆ ಅಥವಾ ಮೋಡ ಕವಿದ ವಾತಾವರಣ ತುಂಬಾನೇ ಭಯ ಉಂಟು ಮಾಡಿತ್ತು ಈ ಒಂದು ಭತ್ತದ ರೈತರಲ್ಲಿ. ಆದ್ರೂ ಸಹ ಎಲ್ಲೆಲ್ಲಿ ಮಳೆ ಆಗಿಲ್ಲ, ಯಾರ್ಯಾರು ಭತ್ತದ ಕಟಾವನ್ನ ಮಾಡಿದರೆ ಅದನ್ನ ಚೆನ್ನಾಗಿ ಒಣಗಿಸಿ ತಾವು ಬಣವೆ ಹಾಕಿಕೊಳ್ಬೇಕು. ಬೇಸಿಗೆ ಒಂದು ಸಮಯದಲ್ಲಿ ಆ ಮೇವಿನ ಕೊರತೆ ಇದ್ದಾಗ ಇದರ ಉಪಯೋಗ ತುಂಬಾನೇ ಆಗತ್ತಂತ ಹೇಳಿಕ್ ಇಷ್ಟಪಡ್ತಾನೆ. ಹಾಗೇನೆ ಹತ್ತಿ ಆಗಲಿ ತೊಗರಿಯ ಒಂದು ರಾಶಿ ಆದ ಮೇಲೆ ಆ ಒಂದು ಕಸ ಕಡ್ಡಿಗಳನ್ನ ತಾವು ಸುಡದೇನೆ ಕಾಂಪೋಸ್ಟ್ ಗಳನ್ನ ತಯಾರಿಸಿಕೊಳ್ಳಿಕ್ಕೆ ಯೂಸ್ ಮಾಡ್ಕೊಡ್ರಿ. ಸೊ ಈ ರೀತಿ ಒಂದು ಟ್ರ್ಯಾಕ್ಟರ್ ಚಾಲಿತ ರೋಟೋವೋಟರ್ ಸಹಾಯದಿಂದ ಅವನ್ನ ಮಣ್ಣಿನಲ್ಲಿ ಬೆರೆಸಬಹುದು ಮತ್ತು ತೆಗೆದುಕೊಂಡು ತಾವು ಕಾಂಪೋಸ್ಟ್ ಆಗ್ಲಿ ವರ್ಮಿ ಕಾಂಪೋಸ್ಟ್ ಅನ್ನ ತಯಾರು ಮಾಡ್ಕೊಳ್ಳಕ್ಕೆ ಯೂಸ್ ಮಾಡಿದ್ರೆ ಮುಂದಿನ ಒಂದು ಹಂಗಾಮಿಗೆ ಸಹಾಯವಾಗುತ್ತೆ. ಹಾಗೇನೆ ಹತ್ತಿ ಬಿಡಿಸುವ ರೈತ ಬಾಂಧವರು ಮತ್ತು ಇನ್ನು ಯಾವುದೇ ಒಂದು ಕಟಾವು ಮಾಡುವ ರೈತ ಬಾಂಧವರು ಪ್ರತಿಕೂಲ ವಾತಾವರಣದಿಂದ ತಾವು ಈ ಒಂದು ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗಿ. ಹಾಗೇನೆ ತೊಗರಿ ರೈತ ಬಾಂಧವರಲ್ಲಿ ಏನ್ ಹೇಳ್ಬೇಕಂದ್ರೆ ಇತ್ತಿತ್ತಲಾಗಿ ನಮಗೆ ಕಾಯಿ ಕೊರಕದ ಬಾಧೆ ಕಂಡು ಬರ್ತಾ ಇದೆ. ಸೊ ಅದಕ್ಕಾಗಿ 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ 18.5 SC ರೂಪದಲ್ಲಿರುವುದನ್ನ ತಾವು ಸಿಂಪರಣೆ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ತತ್ತಿನಾಶಕವಾಗಿ ನಾವು 2 ಮಿಲಿಲೀಟರ್ ಪ್ರೊಫ್ನೋಫಾಸ್ ಅಂತ ಹೇಳ್ತೀವಿ, ಅದನ್ನ ತಾವು ಸಿಂಪರಣೆಯನ್ನ ಆಗಿ ಮಾಡ್ಕೊಳ್ಬಹುದು. ಶೇಂಗಾವಿನ ಕಟಾವು ಕೂಡ ತುಂಬಾ ಕಡೆ ಚೆನ್ನಾಗಿ ಆಗ್ತಾ ಇದೆ. ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ಅದು ಸಹ ನಾವು ಒಂದು ಒಳ್ಳೆ ಬಿಸಿಲಿನಲ್ಲಿ ಒಣಗಿಸಿ ಶೇಖರಿಸಿಟ್ಟುಕೊಳ್ಳುವ ಕಾರ್ಯವನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತು ಮಾವಿನಲ್ಲಿಯೂ ಸಹ ನಾವು ಒಂದು ಮೋಡ ಕವಿದ ವಾತಾವರಣದಿಂದ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ ಈ ತಂಪಾದ ಗಾಳಿಯಲ್ಲಿ. ಇದರ ಒಂದು ಹತೋಟಿಗಾಗಿ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಸೂರ್ಯಕಾಂತಿ ಬೆಳೆಯಲ್ಲಿಯೂ ಸಹ ನಾವು ಹೆಲಿಕೋರ್ಪ ಒಂದು ಕೀಡೆಯನ್ನ ಕಾಣ್ತಾ ಇದೀವಿ, ಅದನ್ನ ತಾವು ಕಂಟ್ರೋಲ್ ಮಾಡ್ಬೇಕು. ಅದು ಯಾವುದೇ ಸಿಂಪರಣೆಯನ್ನ ಮಾಡದೆ ಕೈಯಿಂದನೇ ಮಾತ್ರ ತೆಗೆದುಹಾಕುವ ಒಂದು ಕಾರ್ಯವನ್ನ ತಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತು ಇನ್ನು ಮುಂದಿನ ಒಂದು ವಾರದಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಮ್ಗೆ ರಾತ್ರಿಯ ಉಷ್ಣಾಂಶದಲ್ಲಿ ಇಳಿಕೆಯಾಗುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಆದ್ದರಿಂದ ದನಕರಗಳನ್ನಾಗಲಿ ಕೋಳಿ ಸಾಕಾಣಿಕೆ ರೈತ ಬಾಂಧವರು ಕೊಠಡಿಗಳನ್ನ ಬೆಚ್ಚಗೆ ಇರುವ ಹಾಗೆ ನೋಡಿಕೊಳ್ಬೇಕಾಗತ್ತೆ. ಕೊನೆಯಲ್ಲಿ ಏನ್ ಹೇಳಿಕೆ ಇಷ್ಟಪಡ್ತೇನೆ ಅಂದ್ರೆ ಮುಂದಿನ ಒಂದು ವಾರದಲ್ಲಿ ನಮಗೆ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಬರಬಹುದು, ಅದಾದ ಮೇಲೆ ಜಾಸ್ತಿ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇದಾವೆ. ಸೊ ತಮ್ಮ